ಪ್ರತಿ ವರ್ಷವೂ ಕೂಡ ಶೇಕಡ 10% ಹೆಚ್ಚು ಹಣವನ್ನು ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ತಾವು ಆರಂಭದಲ್ಲೇ ಹೇಳಿದ್ರಿ, ಅನೇಕ ಕೃಷಿಕರಿಗೆ ಎಟಿಎಂ ಕಾರ್ಡನ್ನು ಕೂಡ ಬಳಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಕ್ರೆಡಿಟ್ ಕಾರ್ಡನ್ನು ಪಡೆದಂತಹ ರೈತರು ಅದನ್ನು ಬಳಸ್ತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ? ಒಂದು ಹೇಳ್ಬೋದು ಸರ್, ಅದು ಯಾರೇ ಆಗ್ಲಿ, ಎಟಿಎಂ ಕಾರ್ಡ್ ಅನ್ನ ಆಗ್ಲಿ, ಕ್ರೆಡಿಟ್ ಕಾರ್ಡ್ ಅನ್ನ ಆಗ್ಲಿ, ಪಿನ್ ನಂಬರ್ನ ಯಾರ ಜೊತೆನು ಶೇರ್ ಮಾಡಬಾರದು. ಆದಷ್ಟು ಅವರೇ ಬಳಸೋದನ್ನ ಕಲಿಬೇಕು, ಇಲ್ಲ ಅಂದ್ರೆ ಬ್ಯಾಂಕಿಗೆ ಬಂದು ಡ್ರಾ ಮಾಡ್ಬೇಕು ಹಣನ. ಆದ್ರೆ ಎಟಿಎಂ ಪಿನ್ ನ ಮಾತ್ರ ಯಾರಿಗೂ ಶೇರ್ ಮಾಡಬಾರದು ಅಂತ ಒಂದು ರೈತರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಪಿನ್ ಏನಿರುತ್ತೋ ಆ ಪಿನ್ ಅನ್ನ ಯಾರ ಜೊತೆ ಕೂಡ, ಕ್ರೆಡಿಟ್ ಕಾರ್ಡ್ಗೂ ಕೂಡ ಒಂದು ಪಿನ್ ಕೊಟ್ಟಿರ್ತಾರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ, ಆ ಪಿನ್ ನ ಯಾರ ಜೊತೆನು ಶೇರ್ ಮಾಡಬಾರದು. ಆದಷ್ಟು ಅವರೇ ಖುದ್ದಾಗಿ ಎಟಿಎಂ ಕಾರ್ಡ್ ನಲ್ಲಿ ತೆಗಿಯೋದನ್ನ ಕಲಿಬೇಕು. ಈಗ ಕನ್ನಡದಲ್ಲೇ ಎಲ್ಲಾನು ಇರುತ್ತೆ, ಎಟಿಎಂ ನಲ್ಲಿ ಕೂಡ ಕನ್ನಡದಲ್ಲೇ ಇರುತ್ತೆ. ರೈತರಿಗೆ ಇದೇನು ಅಂತ ಒಂದ್ಸಲಿ ಕಲ್ತ್ರೆ ಯಾವ ರೈತರಿಗೂ ಏನು ಇದು ಕಷ್ಟ ಆಗೋದಿಲ್ಲ. ಓಕೆ, ಮತ್ತೆ ಬೇರೆಯವ್ರಿಗೆ ಕೊಟ್ಟು ಹಣವನ್ನ ಪಡೆಯುವಂತದ್ದು ಆ ತರದನ್ನು ಕೂಡ ಮಾಡಬಾರದು. ಯಾರನ್ನು ನಂಬಕ್ಕಾಗೋದಿಲ್ಲ ಈ ಕಾಲದಲ್ಲಿ. ಸೊ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಬಡ್ಡಿ ದರ ಎಷ್ಟು ವಿಧಿಸಲಾಗುತ್ತೆ ಇದರಲ್ಲಿ? ಇದರಲ್ಲಿ 25,000 3,00,000 7% ಚಾರ್ಜ್ ಮಾಡ್ತಾರೆ. ಮತ್ತು ಯಾರು 1 ವರ್ಷದಲ್ಲಿ ರಿನಿವಲ್ ಮಾಡ್ತಾರೋ ಅಂತವ್ರಿಗೆ 100% ವಾಪಸ್ ಬರೋದ್ರಿಂದ ಕೇವಲ 4% ಮಾತ್ರ ವರ್ಷಕ್ಕೆ ಬಡ್ಡಿ ವಿಧಿಸಲಾಗುತ್ತದೆ. 3,00,000 ಜಾಸ್ತಿ ಸಾಲ ಪಡೆದವರಿಗೆ 11% ಬಡ್ಡಿ ಮಾಡ್ತಾರೆ. ಬಡ್ಡಿ ದರ ನಾವ್ ಎಷ್ಟು ಸಾಲವನ್ನ ಪಡಿತೀವೋ ಅದ್ರ ಮೇಲೆ ಇಲ್ಲಿ ನಿರ್ಧಾರ ಆಗ್ತಕ್ಕಂಥದ್ದು. 25,000 3,00,000 ಯಾರು ಸಾಲವನ್ನ ಪಡಿತಾರೋ ಅವ್ರಿಗೆ ಶೇಕಡ 7% ಬಡ್ಡಿ ದರವನ್ನ ವಿಧಿಸಲಾಗುತ್ತೆ. ಅವರು ಒಂದೇ ವರ್ಷದಲ್ಲಿ ಅದನ್ನ ವಾಪಸ್ ಪಾವತಿ ಮಾಡಿದ್ರೆ ಅವ್ರಿಗೆ ಸರ್ಕಾರದಿಂದ ಶೇಕಡ 3% ವಿನಾಯಿತಿ ಸಿಗುತ್ತೆ. ಹಾಗಾಗಿ ಕೇವಲ 4%ಗೆ ಬಡ್ಡಿ ಸಿಗುತ್ತೆ ಅನ್ನುವಂಥದ್ದು. 3,00,000 ಹೆಚ್ಚಿಗೆ ಯಾರು ಪಡಿತಾರೋ ಅವ್ರಿಗೆ ಶೇಕಡ 11% ಬಡ್ಡಿಯನ್ನ ವಿಧಿಸಲಾಗುತ್ತೆ. ಈ 3,00,000 ಜಾಸ್ತಿ ಪಡೆದಂತವ್ರಿಗೆ ಅವ್ರಿಗೂ ಕೂಡ ಸರಿಯಾದ ಸಮಯದಲ್ಲಿ ಮರುಪಾವತಿಯನ್ನ ಮಾಡಿದ್ರೆ 3% ರಿಬೇಟ್ ಸಿಗುತ್ತಾ? ಹೇಗೆ? ಹೌದು, 3,00,000 ತನಕ ಅಮೌಂಟ್ಗೆ ಸಿಗುತ್ತೆ. ಅದರ ಮೇಲೆ ಜಾಸ್ತಿ ಏನ್ ತಗೊಂಡಿದಾರೋ ಸಾಲ ಅಷ್ಟ ಅಮೌಂಟ್ಗೆ ಮಾತ್ರ 11% ಚಾರ್ಜ್ ಮಾಡ್ತೀವಿ. ಅಂತ ಅಂದ್ರೆ 3,00,000 ಒಳಗೆ ಏನು ಇರುತ್ತೋ ದುಡ್ಡು ಅದಕ್ಕೆ ಮಾತ್ರ ಸಿಗುತ್ತೆ. 3,00,000 ಹೆಚ್ಚಿನ ಹಣಕ್ಕೆ ಸಿಗೋದಿಲ್ಲ. ಈಗ 5,00,000 ಸಾಲ ಪಡೆದಿದ್ರೆ 3,00,000 ತನಕ ಅವರಿಗೆ 7% ಮಾಡ್ತೀವಿ. ಅದ್ರ ಮೇಲೆ ತಗೊಂಡ 2,00,000 ನಾವು 11% ಚಾರ್ಜ್ ಮಾಡ್ತೀವಿ. ಅಲ್ಲೂ ಕೂಡ 3,00,000 ಕೂಡ ಅವ್ರಿಗೆ ರಿಬೇಟ್ ಸಿಗುತ್ತೆ ಅನ್ನುವಂಥದ್ದು. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡೀಲಿಕ್ಕೆ ಅಥವಾ ನೀವು ಸಾಲವನ್ನ ಮಂಜೂರು ಮಾಡ್ಲಿಕ್ಕೆ ಏನಾದ್ರೂ ಸರ್ವಿಸ್ ಚಾರ್ಜಸ್ ಆ ತರದ ಸೇವಾ ಶುಲ್ಕ ಅಂತ ಹೇಳಿ ವಿಧಿಸ್ತೀರಾ? ಹೇಗೆ? ಹೌದು, ಅದೀ ಕಡಿಮೆ ಇದೆ. ಕೃಷಿಕರಿಗೋಸ್ಕರ ಇದು ಪ್ರತ್ಯೇಕವಾಗಿ ಮಾಡಿರುವಂತದ್ದು. ಸಾಲ 25,000 ಪಡೆದಿದ್ರೆ ಯಾವುದೇ ರೀತಿ ಶುಲ್ಕ ಪಾವತಿಸಬೇಕಾಗಿಲ್ಲ. 25,000 2,00,000 ತಗೊಂಡವರಿಗೆ 500 ರೂಪಾಯಿ, 2,00,000 ಮೇಲೆ ಪಟ್ಟು ತಗೊಂಡವ್ರಿಗೆ 0.30% ಚಾರ್ಜ್ ಮಾಡ್ತೀವಿ. ಈಗ ನೀವು ಒಂದೇ ಸಾರಿ 5 ವರ್ಷಕ್ಕೆ ಅಗತ್ಯ ಇರೋ ಅಂತಹ ಸಾಲವನ್ನ ಮಂಜೂರು ಮಾಡ್ತೀರಾ, ಅದನ್ನ ಪ್ರತಿ ವರ್ಷ ವರ್ಷವೂ ಕೂಡ ಅವರು ಪಡಿಬಹುದಾಗಿರುತ್ತೆ. ಇದನ್ನ ವಾಪಸ್ ಯಾವಾಗ ಕಟ್ಟಬೇಕಾಗುತ್ತೆ? ಪ್ರತಿ ವರ್ಷ ರಿನಿವಲ್ ಮಾಡ್ಬೇಕಾದ್ರೆ ಬಡ್ಡಿ ಸಮೇತ ಅವರು ಅಸಲು ಕಟ್ಟಬೇಕು. ಇದ್ರ ಇಂಟೆನ್ಷನ್ ಏನು ಅಂದ್ರೆ ಸರ್, ಈಗ ಮೊದಲು ಏನು ಬೆಳೆಗಂತ ತಗೊಂಡಿರ್ತಾರೋ ಆ ಬೆಳೆ ಕಟಾವ್ ಮಾಡಿದ್ಮೇಲೆ ಅದರಿಂದ ಬಂದಕ್ಕಂತ ಹಣವನ್ನು ಅವರು ಬೆಳೆ ಸಾಲಕ್ಕೆ ತುಂಬಬೇಕು. ಅಲ್ಲಿ ನಿಮ್ಗೆ ಬಡ್ಡಿ ಸಮೇತ ಎಲ್ಲಾನು ರಿಕವರಿ ಆಗುತ್ತೆ, ಮತ್ತೆ ಉಳಿದ ಹಣವನ್ನು ರೈತರು ವಾಪಸ್ ತಗೋಬಹುದು, ಎಟಿಎಂ ಮೂಲಕ ತಗೋಬಹುದು. ಇದರಲ್ಲಿ ಯಾವುದೇ ರೀತಿ ಡಿಫಾಲ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ರಿಪೇಮೆಂಟ್ ಕೂಡ ಚೆನ್ನಾಗುತ್ತೆ. ಪ್ರತಿ ವರ್ಷ ಬಡ್ಡಿ ಕಟ್ಕೊಂಡು ರಿನಿವಲ್ ಮಾಡ್ಕೊಂಡ್ರೆ ಸಾಕು. ಒಂದ್ ವೇಳೆ ಮೊದಲನೇ ವರ್ಷ ಪಡೆದಂತಹ ಸಾಲವನ್ನ ಅವರು ಮರುಪಾವತಿ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ರೆ ಏನ್ ಸಮಸ್ಯೆ ಆಗುತ್ತೆ? ಅವ್ರಿಗೆ 2ನೇ ವರ್ಷಕ್ಕೆ 10% ಜಾಸ್ತಿ ಸಿಗೋದಿಲ್ಲ. 10% ನಾವ್ ಏನು ಜಾಸ್ತಿ ಮಾಡ್ತೀವೋ ಅದು ಯಾರು ಕರೆಕ್ಟ್ ಆಗಿ ರಿನಿವಲ್ ಮಾಡ್ಕೊಂಡು ಹೋಗ್ತಾರೋ ಅಂತವ್ರಿಗೆ ಮಾತ್ರನೇ 10% ಜಾಸ್ತಿ ಮಾಡೋ ಅವಕಾಶ ಇರುತ್ತೆ. ಮೊದಲನೇ ವರ್ಷದಲ್ಲಿ ಏನ್ ತಗೊಂಡಿರ್ತಾರೋ ಅದನ್ನೇ ಕಟ್ಟಕ್ ಆಗಿದ್ದಾಗ 2ನೇ ವರ್ಷದಲ್ಲಿ ನಾವು 10% ಜಾಸ್ತಿ ಮಾಡಕ್ ಆಗೋದಿಲ್ಲ. ಮತ್ತೆ ಈ 3% ಏನು ಸರ್ಕಾರದಿಂದ ಸಿಗುತ್ತಲ್ಲ ಆ 3% ಕೂಡ ಅವರು ಕಳ್ಕೊಳ್ಳೋ ಅವಕಾಶ ಇರುತ್ತೆ. ಬಟ್ 2ನೇ ವರ್ಷಕ್ಕೆ ಅವ್ರಿಗೆ ಎಷ್ಟು ಲೋನ್ ಅಗತ್ಯ ಇರುತ್ತೋ ಅಷ್ಟೊಂದು ಮತ್ತೆ ನೀವು ಬಿಡುಗಡೆಯನ್ನ ಮಾಡ್ತೀರಾ? ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ. ಮೊದಲನೇ ವರ್ಷದಲ್ಲೇ ಕಟ್ಟಿದಾಗ, ಉದಾಹರಣೆಗೆ ಮೊದಲನೇ ವರ್ಷದಲ್ಲಿ 1,00,000 ತಗೊಂಡಿರ್ತಾರೆ, 2ನೇ ವರ್ಷದಲ್ಲಿ ಅವರು 1.5 ಲಕ್ಷ ಎಲಿಜಿಬಲ್ ಇರ್ತಾರೆ. ಆದ್ರೆ ಮೊದಲನೇ ವರ್ಷದಲ್ಲಿ ಅವರು 1,00,000 ಸರಿಯಾಗಿ ತುಂಬಿದಾಗ ನಾವು 1.5 ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಸಾಲ. ಸೊ ಅವಾಗ ಮತ್ತೆ ಕೂಡ ಅವ್ರಿಗೆ 1,00,000 ಸಾಲ ಇದಿರುತ್ತೆ, ಬಡ್ಡಿ ಕಟ್ಟಿ ರಿನಿವಲ್ ಮಾಡ್ಕೋಬಹುದು. ರಿನಿವಲ್ ಮಾಡ್ಕೊಂಡ ನಂತರ ಅವರಿಗೆ ಮತ್ತೆ ಮಾಡ್ಕೊಡ್ಬಹುದು. ಆ ತರದ ಏನ್ ಸಮಸ್ಯೆ ಇರೋದಿಲ್ಲ. ಆದ್ರೆ ನಮ್ಗೆಲ್ಲ ಗೊತ್ತು, ತುಂಬಾ ಜನ ಕೃಷಿಕರು ನಷ್ಟವನ್ನ ಅನುಭವಿಸ್ತಾರೆ.